ಹೊಲಾಗಿ ಹೋಗ್ತಿರಲ್ಲ ಪೂರ್ತಿ ತಳಕನ ಇರ್ತಿರಲ್ಲ, ಬೇರಿಗೆ ಎಷ್ಟು ಬೇಕಾಗ ಅಷ್ಟೇ ನಮ್ದು ಕೈ ಇರ್ತದೆ, ಹೌದು ಹೌದು. ಇಷ್ಟು ಹೊಲ ನಿಂತೈತೆ ಮುಂದಕ್ಕೆ ಮತ್ತೆ ಬೇರೆ ಎಲ್ಲ ಹೊಲಗೆ ಎಲ್ಲ ಬರ್ತದೆ. ಬೆಳೆಗೂ ಡ್ರಿಪ್ ಇರಿಗೇಷನ್ ನಿಮ್ದು? ಹತ್ತಿಗದೇರಿ ಎಲ್ಲ ತರಕಾರಿಗ್ರಿ, ಅಂಜೂರಕ್ರಿ ಎಲ್ಲ ತೊಗರಿ ಸತ್ಯನ ಶೇಂಗಕ್ಕೆ ಮಾತ್ರ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಮಾಡಲ್ರಿ, ಯಾಕಂದ್ರೆ ನಮ್ಮಿಂದ ಅದು ಎತ್ತಿ ಇಳಿಸೋಕ್ಕಾಗಲ್ಲ, ನಾವು ನೀರು ಹರಿಸ್ತೀವಿ ಅದಕ್ಕೆ. ಅವು ಪೈಪ್ ಎತ್ತು ಪತ್ತಿ ಅವು ಖಾಲಿ ಇಳಿಸ್ಬೋದ್ರೆ ನೀರು ಒಮ್ಮೆ ಇರ್ತವೆ ಸ್ಟಾಕ್ ಇರ್ತವೆ, ಎತ್ತಕ್ಕೆ ಹೋದಾಗ ಹೊಟ್ಟೆ ಇಂಥವು ಬಾರ್ನ ಆಗ್ತಿರ್ತಾವೆ, ಯಾಕೆ ಬೇಕಂತೇಳಿ ನಾನು ಮಾಡಿಲ್ಲ ಸರ್. ಆಳು ಕಾಳು ಬಳಸಲ್ಲ? ಆಳು ಕಾಳು ಮತ್ತೆ ಕಳೆ ತೆಗಿಯಕ ಬಿತ್ತನೆ ಮಾಡಕ್ಕೆ ಎಲ್ಲ ಮಾಡಿದೆ, ನೀರು ಬಿಡೋದು ಎಣ್ಣೆ ಬಿಡೋದು ನಾನು ಮಾಡ್ತೇನೆ. ತರಕಾರಿ ಬೆಳೆಗಳನ್ನು ಬೆಳಿತಿದ್ರಿ ನೀವು? ಹೀರಿಕಾಯಿ ಬೆಳಿತೀರಿ? ಹೀರಿಕಾಯಿ ಟೊಮ್ಯಾಟೊ ಬೆಳಿತೀನಿ ಸರ್. ಈಗ ಹೀರಿಕಾಯಿ ಹಾಕಿದಿರಿ? ಈಗ ಆಲ್ರೆಡಿ ಹೀರಿಕಾಯಿ ಐತ್ರಿ, ಟೊಮ್ಯಾಟೊ ಒಂದು 8 ದಿವ್ಸದ ಬೆಳೆ. ಮೊದಲು ಬೆಳಿತಿದ್ರಿ ನೀವು ತರಕಾರಿ ಬೆಳೆಗಳನ್ನು? ಪೂರ್ವ ಸುಮಾರು 40 ವರ್ಷದಿಂದ ನಾನು ಬೆಳ್ಕೊಂತೇನೆ ತರಕಾರಿ. ತರಕಾರಿ ಬೆಳ್ಕೊಂತೇನೆ ಅಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಅದು ನಾ ರಾಸಾಯನಿಕ ಬಳಸ್ತಿದ್ದೆ ಅದಕ್ಕೆ. ಈ ರಾಸಾಯನಿಕ ನಾ ಬಳಸಿದ್ರೆ ಏನಾಗುತ್ತದೆ ಅಂದ್ರೆ ಅದು ಸ್ವಲ್ಪ ದಿವಸ ಬಂದು ಬಂದಾಗ ಬಿಡ್ತೈತ್ರಿ, ಹೀರಿಕಾಯಿ ದ ಬೆಡಸ್ ಬರ್ತೈತ್ರಿ. ಇವು ನಾವು ಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ಡಿಕಾಂಪೋಜರ್ ಅಂತ ಒಂದು ಗೋಕೃಪಾಮೃತ 3-4 ದಿವಸ ಬಂದ್ಬಿಡ್ತಾರೆ ಆಲ್ರೆಡಿ. ಅದೇನಂದ್ರೆ ಒಂದು 2 ಕೆಜಿ ಬೆಲ್ಲ ರೀ, ಒಂದು ಬ್ಯಾರಲ್ ನೀರಿಗೆ ಒಂದು ಹುಳಿ ಮಜ್ಜಿಗೆ ಒಂದು 1/2 ಲೀಟರ್ ಮೊಸರು ತಂದು ಮಜ್ಜಿಗೆ ಮಾಡ್ಕೊಂಡು 4-5 ದಿವಸ ಮನೆಗಿಟ್ಟರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ. ಅದನ್ನು ನಾವು ಅದಕ್ಕೆ ಹಾಕ್ಕೊಂಡು 1 ಕೆಜಿ ಬೆಲ್ಲ ಹಾಕಿದ್ರಿ ಅದು ಒಂದು 70 ಆಗ್ತದೆ. 70 ಅಂದ್ರೆ ಬೇರೆ ಯಾರು ಯಾರಲ್ಲ ನಮ್ಮ ರೈತರು ಮಾಡಿದಂಥ ಆ ಒಂದು ಗೋಕೃಪಾಮೃತನ ನಾವು ತೊಗೊಂಡ್ಬಂದು ಅದು 1 ಲೀಟ್ರ್ ಸುರಿ ಸಾಕ್ರಿ, 3-4 ದಿವಸದೊಳಗಾಗಿ ಆಲ್ರೆಡಿ ಬಂದ್ಬಿಡ್ತಾರೆ. ಅದನ್ನು ನಾವು ಬೇರಿಗಾರ ಬಿಡ್ಬೋದು, ಬಟ್ ಬೆಟ್ಟಿಗಾರ ಹಾಕ್ಬೋದು, ಡ್ರಿಪ್ಪಿಗಾರ ಬಿಡ್ಬೋದು, ಮಾಡ್ಬೋದು. ರಾಸಾಯನಿಕ ಪದ್ಧತಿಗಿಂತ ಇದು ಸೂಕ್ತ? ಸೂಕ್ತ. ಈ ಒಂದು ಅಂಗಂನಲ್ಲಿ ಒಂದು ವಾತಾವರಣ ಇದಾಗೈತಲ್ರಿ, ತನು ವಾತಾವರಣಕ್ಕೆ ಅದು ಏನಾರ ನಾವು ರಾಸಾಯನಿಕ ಹಾಕಿದಪ್ಪ ಅಂದ್ರೆ ಬೂದಿ ರೋಗ ಮತ್ತು ಚಿಕ್ಕಿ ರೋಗ ಬಂದ್ಬಿಡುತ್ತೆ, ಕೀಟಾಣುಗಳು ಜಾಸ್ತಿ ಆಗ್ತದೆ, ಇದು ಕೀಟಾಣುಗಳು ಕಡಿಮೆ ಆಗ್ತೈತಿ. ನೋಡಿ ಒಟ್ಟು ರಾಸಾಯನಿಕ ಪದ್ಧತಿಯಲ್ಲಿ ಕೀಟಾಣುಗಳು ತಾನಾಗಿ ನಿಯಂತ್ರಣಕ್ಕೆ ಬಂದ್ಬಿಡ್ತದೆ. ಇದಂದ್ರೆ ನಿಧಾನವಾಗಿ ಬೆಳೆದು ಹಂಗ ಸತತವಾಗಿ ಫಲ ಕೊಡ್ತೈತಿ. ಇದು ದೇವಾಶ್ ಬಂದು ಯಾಕಂದ್ರೆ ಬಂದಾಗ ಒಳ್ಳೆ ಎದ್ದೇಳಲ್ಲ. ಓ ಹಂಗಾಗ್ಬಿಡ್ತದೆ. ಎದ್ದೇಳಲ್ಲ ಬೆಳೆ ಹೇಳಿನೇ ಎದ್ದೇಳಲ್ಲ. ನಾವು ಆದೊಟ್ಟು ಪ್ರಯತ್ನ ಮಾಡಿ ಇದು ಮಾಡೋದ್ರಿಂದ ಈ ಒಂದು ಬ್ಯಾಸಿಗೆ ಟೈಮ್ನಲ್ಲಿ ಈ ಒಂದು ವಾತಾವರಣ ಇನ್ನೊಂದು 20 ದಿವಸ ಇರ್ತೈತಿ ಇದು ತನು ವಾತಾವರಣ. ಅಥವಾ ಬ್ಯಾಸಿಗೆ ಬಂತಪ್ಪ ಅಂದ್ರೆ ಯಾರು ಹೋಗಪ್ಪಾಗ ಏನು ಬರೋದಿಲ್ಲರಿ ಅವ್ರು. ಈ ಒಂದು ಟೈಮ್ನಾಗ ಆ ರೀತಿ ನಾವು ಮಾಡಿದ್ರೆ ಹೀರಿಕಾಯಿ ಪ್ರತಿ ದಿವಸ ನಾವು ಹರಿಬೋದ್ರಿ. 2 ಎಕರೆ ಅಂದ್ರೆ ಎಷ್ಟು ಎಕರೆ ಈಗ? 2 ಎಕರೆ ಸರ್. 2 ಎಕರೆ? 2 ಎಕರೆ. ಒಂದು ದಿವಸಕ್ಕೆ ಹರಿದ್ರೆ ಸುಮಾರು 50 ಬಾಕ್ಸ್ ಬರ್ಬೋದು. ಆ ರೀತಿ ಒಂದು ಅಂದ್ರೆ ಇದನ್ನ ಕಟ್ಟಿದ್ರಾ ನೀವೆಲ್ಲ? ಇಲ್ಲ ಸರ್, ಈ ಒಂದು ಬೇಸಿಗೆ ಟೈಮ್ನಲ್ಲಿ ಕಟ್ಟಿಬಿಟ್ರೆ ನಮ್ಮ ಬೇಸಿಗೆ ಬಿಸಿಲಿಗೆ ಕಾಯಿ ಕಂದು ಬಿಡ್ತೈತ್ರಿ. ನೆಲದಲ್ಲೇ ಡುಕ್ ಬೀಳ್ಬೇಕ್ರಿ ಈ ಟೈಮ್ ಬೇಸಿಗೆ ಟೈಮ್ನಲ್ಲಿ. ಅಂದ್ರ ಮಾಡಿದ್ರೆ ಕಾಯಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಬರ್ತಾವ್ರಿ ಅಂದ್ರ ಜೂನ್ ಜುಲೈ ಆಗ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಐತಲ್ರಿ, ಆ ಟೈಮ್ನಾಗ ಮಾಡಿದ್ರೆ ನಾವು ಅನುಕೂಲ ಆಗತ್ತರಿ. ಈ ಒಂದು ಬೇಸಿಗೆ ಟೈಮ್ನಲ್ಲಿ ಹಂಗ ಮಾಡಿದ್ರೆ ಬಿಸಿಲು ಮತ್ತ ಬಿಸಿ ಗಾಳಿ ಬಡ್ದು ಕಂದು ಬಿಡತೈತೆ. ಓಹೋ, ಕಾಯಿ ಕಂತತೆ ಯಾವೊಂದ ಕಟ್ಟೋದ್ರಿಂದ ಲಾಸ್ ಆಗ್ತೈತೆ. ಸೊ ನೆಲದಲ್ಲೇ ಬಿಸಿಲಿಗೆ ಅರ್ಧ ಕಂದಿ ಅರ್ಧ ನಿಂತ್ಕೊಂಡ್ಬಿಡತೈತಿ. ಹಾಗೆ ತಗೊಂಡು ಇದು ನೆಲ ಮ್ಯಾಗ ಬಿಟ್ರೆ ಏನಾಗತ್ತೆ ಅಂದ್ರೆ ನೀರು ಬಿಡಕ್ ತಂಪಿರ್ತೈತೆ ರೀ, ಎಲೆಗಳ ಮ್ಯಾಗ ಹಿಂಗೆ ಮುಚ್ಕೊಂಡ್ಬಿಡ್ತಾವು. ಕಾಯಿ ಬಂದ್ರೆ ಹಂಗ ಎಲೆ ಬಿಡಕ್ ಒಂದೇ ಎಲೆ ಎರಡೆಲ್ಲ ಹಂಗ ಹಿಂಗೆ ಇರ್ತೈತೆ, ಮುಚ್ಕೊಂಡ್ ಬಿಟ್ಟಿರ್ತಲ್ಲ, ಆ ಕಾರಣದಿಂದಾಗಿ ನಮ್ಗೆ ಚಲೋ ಬರ್ತೈತೆ ರೀ ಕಾಯಿ. ಹೊಲನ ತಂಪು ನೀರು ಬಿಡಲ್ಲ, ನೀರು ಹಂಗ ತಂಪು ಹಿಡಿದು ಬಿಡ್ತೈತೆ ರೀ. ಎಲೆ ಒಂದು ನೆಳ್ಳು ಒಂದು ಇರ್ತೈತೆ, ಭೂಮಿ ತಂಪು ಇರ್ತೈತೆ. ಯಾವ ಕಾರಣದಿಂದಾಗಿ ಆ ರೀತಿಯಾದ ಸಿದ್ಧತೆ ಮಾಡ್ಕೋಬೇಕಾದ್ರೆ ಮೊದಲು ನಾವು ಈ ಬೇಸಿಗೆ ಟೈಮ್ನಲ್ಲಿ ಬರೇ ಹೊಲಕ್ಕೆ ಬಿತ್ತಿದ್ರೆ ಆಗಲ್ಲ ರೀ, ನಾವು ಸ್ವಲ್ಪ ಕುರಿ ಹಟ್ಟಿ ತಪ್ಪಿಸ್ಬೋದು. ಒಂದು ಮಲ ಈ ಸ್ಥಿತಿ ಹೆಂಗೆ ಮಾಡ್ಕೊಂಡೆ ಅಂದ್ರೆ ನಾನು 2 ಎಕರೆ ಕಂಪ್ಲೀಟ್ ಒಂದು 6,000 ಕುರಿ ರೀ. ಅಂದ್ರೆ 6,000 ಎಮ್ಮೆಕ್ಕೆ ಬರಲ್ಲ ರೀ, ಒಂದು 300-400 ಕುರಿನ 6,000 ಎಷ್ಟಾಗ್ತದೆ ಅಷ್ಟು ತುಂಬಿಸ್ಕೊಂಡ್ಬಿಡೋದ್ರಿ. ಹೊಲ ಎಲ್ಲ ತುಂಬುತ್ತೆ. ಆಮ್ಯಾಕೆ ಗೊಲ್ರಿ ದನ ಬಂದವ್ರಿ ನಮ್ಮೂರಪ್ಪ ಅಲ್ಲೇ ಬಂದವ್ರಿ, ಬಂದವ್ರು ಆಡ್ರಿ ಬಂದವ್ರು. ದೇಸಿ ಆಕಳುಗಳನ್ನೆಲ್ಲ ದೇಸಿ ಆಕಳುಗಳು ಕಂಪ್ಲೀಟ್ ಬಂದ ಹೆಂಗಂದ್ರೆ ಈಗ ಅವರು ಈ ಬೇಸಿಗೆ ಟೈಮ್ನಲ್ಲಿ ಇವರು ಗೊಲ್ರ ಅಂತ ಇರ್ತಲ್ಲ ಕನಿಗಿರಿ ಮತ್ತು ಗುಡಿದೂರು ಅಂತ ಬರ್ತದಲ್ಲ, ಅವರೆಲ್ಲ ಈ ತೊಗರಿ ಯಾವ ಕಟಾವು ಮಾಡ್ಬೇಕಾ ಕುಡ್ಗೊಳ್ ತಂದು ಕಟಾವು ಮಾಡ್ತಿದ್ರಿ ಅಲ್ರಿ. ಇಲ್ರಿ, ಮಿಷನ್ ಬಂದ್ಬಿಡ್ತದಲ್ಲ, ತಪ್ಪಲ ಗಿಪ್ಪಲ ಕಾಯಿಗೆ ಎಲ್ಲ ಅಲ್ಲೇ ಬಿಟ್ಬಿಡ್ತೈತ್ರಿ, ಕಾಳು ಅಷ್ಟ ತಗೊಂತ ಮಿಷನ್. ಅವಾಗ ತಿನ್ಸಕ್ ಅವ್ರು ಬರ್ತಾರೆ, ಗೊಲ್ರಿ ಬರ್ತಾರೆ, 100 ಜನ 200 ಜನ ಇರ್ತವ್ರು. ಅವು ತಬ್ಬಿಡ್ತಾರೆ, ಒಂದು 5 ದಿವಸ ತಬ್ಬಿದ್ರೆ ಒಂದು 100 ಜನ ರೀ, ಒಂದು ಎಕರೆ ಹೋಗ್ಬಿಡ್ತಾರೆ. ಒಳ್ಳೆ ಅಂಥದ್ದೆಲ್ಲ ತಪ್ಪಿಸಿ ಬೆಳೆಸ್ಕೊಂತ ಕುಂತಿದ್ರು, ಭಾಳ ಒಂದು ಚಲೋ ಬರ್ತವೆ ಸೀರಿ ಬೆಳೆ. ಅವ್ರಿಗೆ ಮೇವಾಗ್ತದೆ, ನಿಮಗೆ ಗೊಬ್ಬರ ಆಗ್ತದೆ. ಗೊಬ್ಬರ ಆಗ್ತದೆ ಸರ್. ಆದ್ರೂ ಅವ್ರಿಗೆ ಏನಾದ್ರೂ ಕೊಡ್ಬೇಕು? ಮೇ ಕೊಡ್ಬೇಕು ಸರ್. ಏನೇನು ಕೊಡ್ತೀರಿ ಅವ್ರಿಗೆ ನೋಡ್ರಿ? ಒಂದು 100 ಜನ ಇದ್ರೆ 1,000 ರೂಪಾಯಿ ಕೊಡ್ತೀವಿ ನೋಡ್ರಿ. ಒಂದು ದಿನಕ್ಕೆ 1,000 ರೂಪಾಯಿ ರೀ. ಒಂದು ದಿನಕ್ಕೆ 1,000 ರೂಪಾಯಿ ಕೊಡ್ತೀವಿ. ಮತ್ತೆ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು. ಪಂಪ್ ಸೆಟ್ ಇರ್ತಾವ, ಕಾಲಕ್ಕೆ ಮುಖಾಂತರ ಕುಡಿಸ್ತಾರೆ. ಕುಡಿಸೋದ್ರಿಂದ ನಮ್ಗೆ ಅನುಕೂಲತೆ, ಯಾಕಂದ್ರೆ ಸಾಯಂಕಾಲ ಬಂದು ಕುಡಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರು ಅಲ್ಲೇ ಟೆಂಟ್ ಹಾಕೊಂಡಿರ್ತಾರೆ, ಅಲ್ಲೇ ಟೆಂಟ್. ನಮ್ಮೆಲ್ಲ 10 ದಿವಸ ತಬ್ಬ ಅಂತಾರೆ, ಇವ್ನ 8 ತಬ್ಬೆ ಅಲ್ಲೇ ಹೋಗ್ತಾರೆ. ಯಾಕಂದ್ರೆ ಮುಂಗಾರಿ ನಾವು ಹತ್ತಿ ಸಿಡಿಸಿ ಮಾಡಿದಾಗ 2 ತಿಂಗಳ ಖಾಲಿ ಇರ್ತೈತಿ ನಮ್ದು. ಯಾವಾಗ ಬಂದ್ರೆ ನಮ್ದು ಅಕ್ಟೋಬರ್ದಾಗ ಬಂದ್ಬಿಡ್ತು. ಅಂದ್ರೆ ಒಂದ್ ರೀತಿಯಿಂದ ನೀವು ಹೇಳೋದ್ ನೋಡಿದ್ರೆ ಈ ಕುರಿ ಸಾಕಾಣಿಕೆಗಾರರು, ಹಸು ಸಾಕಾಣಿಕೆದಾರರು, ಪಶುಪಾಲನೆ ತೊಡ್ಕೊಂಡಿರ್ತಕ್ಕಂಥ ಇವರೆಲ್ಲರೂ ಸಹಿತ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಉಳಿಸುವಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ರೈತರಿಗೆಲ್ಲರ ಬಹಳ ಅನುಕೂಲ ಅದಾರೆ. ಅವ್ರ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ನೀರಿನ ವ್ಯವಸ್ಥೆ ಅಂದ್ರೆ ಹಳ್ಳಕ್ಕೆ ಹೋಗಿ ಕುಡಿಸ್ಕೊಂಡ್ಬರ್ತಿರ್ತಾರಲ್ರಿ. ಈ ಒಂದು ವರ್ಷ ಮಳೆಗಾಲ ಕಡಿಮೆ ಆದ್ರಿಂದ ಹಳ್ಳಕ್ಕೆ ಇಲ್ಬೇಕಲ್ಲ ನೀರಿಲ್ಲ, ಎಲ್ಲಾರು ಪಂಪ್ ಸೆಟ್ ಮಂದಿ ಬಿಟ್ಟಿರ್ತಾರೆ. ಒಂದ್ 10-12 ದನ ಕುಡಿತಾವ, 20 ದನ ಕುಡಿಬೋದು, ಊದು ಉಪವಾಸ ಇರ್ತಾವ. ನೀರು ಬೇಕೇ ಬೇಕು, ಬೇಕೇ ಬೇಕು. ನಾವು ಕಾಲೆ ಮುಖಾಂತರ ಅಲ್ಲಿ ಹರಿಸೋದ್ರಿಂದ ಅವ್ರಿಗೆ ದಂಡಿಗೆ ಕುಡಿಸ್ಕೊಂಡು ಅದ ನಮ್ಗ ಗೋಮೂತ್ರ ಭೂಮಿಯಲ್ಲಿ ಸೇರ್ಕೊಂಡಾಗ ನಮ್ಗ ಅನುಕೂಲ ಆಗತ್ತೆ. ಆ ಕುರಿ ಆತ ಏನಾತ ಆ ರೀತಿ ಮಾಡೋದ್ರಿಂದ. ನಿಮ್ಮ ಭಾಗದಲ್ಲಿ ಎಲ್ಲ ರೈತರು ಈ ಕ್ರಮ ಅನಿಸ್ತಿರ್ತ? ಸರ್ ಸರ್ ಎಲ್ಲರೂ ಸರ್ ಸರ್ ಎಲ್ಲರೂ ಇರ್ತಾವ ಮಾಡ್ತಾರ. ನಾವಂತರ ಅಲ್ಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಲೈನ್ ಪಡೀತ್ರಿ ಸರ್, ಅದು ತುಂಬಿಸ್ಬಿಡ್ತೀನಿ. 4 ಇಂಚಿನ ಪೈಪ್ ಲೈನ್ ಇದಾವ. ಆ ಪಶುಪಾಲಕರು ಒಂದಿಷ್ಟು ಒಳ್ಳೆ ಆದಾಯ ಇದೆ ಐತ್ರಿ ಸರ್, ಪರವಾಗಿಲ್ಲ ಪರವಾಗಿಲ್ಲ. ಅಂದ್ರೆ ಅವ್ರು ಅಂದ್ರೆ ಇವು ದನ ಇರ್ತಾವಲ್ರಿ, ಅವ್ಕೆ ಯಾವ ಅಂತಾರ್ರಿ, ಕಿಲಾರಿ ಏನಂತಾರಲ್ರಿ, ಅವ್ ಇರ್ತಾವಲ್ರಿ, ಅವ್ರಿಗೆ ದೊಡ್ಡ ಲಾಭ ಐತ್ರಿ. ಅವ್ರಿಗೆ 6 ತಿಂಗಳಕ್ಕ ಹೂವು ಸುಮಾರು 1,000 10,000 ಈಗ ಹೇಳಿ. ಹೀರಿಕಾಯಿ ಬೆಳೆಯನ್ನ ನೀವು ಬೆಳೀತಾ ಇದ್ದೀರಿ, 2 ಎಕರೆಯಲ್ಲಿ ಹಾಕೊಂಡಿದ್ದೀರಿ, ಈಗ ಕಟಾವ್ ಶುರುವಾಗಿದೆಯಾ? ಇಲ್ಲ ಸರ್, 20 ದಿವಸದ ಬೆಳೆ ರೀ, ಇನ್ನ 20 ದಿವಸಕ್ಕೆ ಸ್ಟಾರ್ಟ್ ಆಗ್ತದೆ. ಮೊದಲೆಲ್ಲ ಬೆಳೆದಿದ್ರಿ? ಮೊದಲ ಆಲ್ರೆಡಿ ಸಾಕಷ್ಟು. ಹೀರಿಕಾಯಿ ಬೆಳೆಯಲ್ಲಿ ಏನ್ ಸಮಸ್ಯೆ ಜಾಸ್ತಿ? ಅದರಲ್ಲಿ ಬೂಜು ರೋಗ ಅಂತ ಬರ್ತೈತ್ರಿ, ಎಲೆ ಚಿಕ್ಕಿ ರೋಗ ಅಂತ ಬರ್ತೈತೆ. ಯಾಕಂದ್ರೆ ಮುಂಗಾರಿ ಹಂಗಾಮ್ನಲ್ಲಿ ಹಾಕಿದ್ರೆ ಪ್ರತಿಯೊಬ್ಬರು ರೈತರು ಹಾಕ್ತಾರೆ, ತೋಟದಾಗ ರೇಟ್ ಇರಲ್ಲ ಸರ್. ಈ ಒಂದು ಟೈಮ್ನಾಗ ಅಂತ, ಈ ಒಂದು ಚಳಿಗಾಲದಲ್ಲಿ, ಈಗ ಚಳಿಗಾಲ ಹೋಗಿ ಬೇಸಿಗೆ ಟೈಮ್ನಾಗ ಬರೋ ಟೈಮ್ನಾಗ ಏನ್ ಮಾಡ್ತಾರೆ, ಚಳಿಗಾಲ ಹಿಂದಿನ ಟೈಮ್ನಾಗ ಹಾಕಿದ್ರೆ ಬೇಸಿಗೆ ಸ್ಟಾರ್ಟ್ ಆಗಿ ಒಂದು 15-20 ದಿವಸಕ್ಕೆ ರೀ, ನಮ್ಗೆ ರೋಗ ಬರಲ್ರಿ. ಈ ಒಂದು ತನು ಒಂದು ಗಾಳಿ ಬಿಡ್ತಪ್ಪ ಅಂದ್ರೆ ಎಲ್ಲ ಬೂಜರಾಗ ಬಂದು 1-2 ಕಾಯಿ ಆಗ್ಬೇಕಾದ್ರೆ ಆಗಿರೋದು. ಈ ಟೈಮ್ನಾಗ ಏನ್ ಮಾಡ್ಕೊಂಡು ಜೀವಾಮೃತ ಮತ್ತು ನಮ್ಮ ಡಿಕಂಪೋಸರ್ ಮತ್ತೆ ಇನ್ನೊಂದು ಗೋಕೃಪಾಮೃತ ಎರಡಿಸ್ಕ ಮೂಡಿಸ್ಕ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಚಳಿಗೆ ಕಂಪ್ಲೀಟ್ ತಡ್ಕೊಳೋ ಶಕ್ತಿ ಇರ್ತೈತೆ. ಈ ಒಂದು ಟೈಮ್ನಾಗ ನಾವು ಏನಾರ ಗೊಬ್ಬರ ನಾವು ಇಟ್ಟಿವಪ್ಪ ಅಂದ್ರೆ, ಸರ್ಕಾರಿ ಗೊಬ್ಬರ ಏನಾರ DAP ಕಾಂಪ್ಲೆಕ್ಸ್ ನಾವು ಬಳಸ್ಬೇಕ್ರಿ, ನಾವು ಏನಾರ ಈ ಟೈಮ್ನಾಗ ನಾವು ಬೆಳೆಸಿದೀವಪ್ಪ ಅಂದ್ರೆ ಗಿಡ ಉಳಿಯಗಲ್ರಿ. ಯಾಕಂದ್ರೆ ಬೂಜೋಗ ಅವೆಲ್ಲ ಬಂದು ಹೋಗ್ಬಿಡುತ್ತೆ. ಅದೇ ಬೆಳೆಸೋದ್ರಿಂದ ಮತ್ತೆ ಚಲೋ ಬಿಡ, ಮತ್ತೆ ಎಲ್ಲಾರು ಬೆಳೆಸ್ತಿರ್ತಾರ. ಈ ಒಂದು ಟೈಮ್ನಲ್ಲಿ ಬೆಳೆಸಬಾರ್ದು. ಈ ಒಂದು ತನು ಇದ್ದ ಬೆಳೆಸ್ತೀವಪ್ಪ ಅಂದ್ರೆ ಹೋಗ್ಬಿಡ್ತಾವ್ರು, ಮುಂದೆ ಟಿಕಾವ್ ಬರ್ದಲ್ಲಿ ಬೆಳೆ ಹೋಗ್ಬಿಡ್ತಾವ. ಈಗ ನೀವು ಹೀರೆಕಾಯಿಯನ್ನ ಸಾವಯವ ಪದ್ಧತಿಯಲ್ಲಿ ಬೆಳೀತಿದ್ರು? ಬೆಳೆ ಆಗುತ್ತೆ ಸರ್. ನಿಮ್ಗೆ ಮಾರ್ಕೆಟ್ ಎಲ್ಲಿದೆ ತರಕಾರಿಗೆ? ಕನಕಗಿರಿ, ತಾವರಗಿರಿ, ಗಂಗಾವತಿ ಬಳಸ್ತೀರಿ ನಾವು. ನೀವೇ ತಗೊಂಡೋಗ್ತೀರಾ? ಇಲ್ಲ ಸರ್, ನಾವು ಹರಿದಿಟ್ಬಿಡ್ತೀವಿ. ಎಷ್ಟಪ್ಪ ಅಂದ್ರೆ ಇವಾಗ ಮಧ್ಯಾಹ್ನ 3 ಗಂಟೆಯಿಂದ ನಮ್ಮ ಹೊರಗೆ ಕೂಲಿಯಲ್ಲಿ ಬರ್ತಾವ್ರಿ. ತರಕಾರಿ ಹರಿಬೇಕಾದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಹರಿಬೇಕಾದ್ರೆ 3-4 ಗಂಟೆ ಆದ್ರೂ ಪರವಾಗಿಲ್ಲರಿ. ಹರಿದು ಸಾಯಂಕಾಲ ಅಂತಲೇ ಹರಿದು ನಮ್ಮ ಮುಸ್ಲಿಪ್ಪ ಅಂದ್ರೆ ರಾತ್ರಿ ತೊಗೊಂಡೋಗಿ ಮುಂಜಾನೆ ಮಾರ್ಕೆಟಿಂಗ್ ಗಂಗಾವತಿ, ತಾವಗಿರಿ, ಕನಗಿರಿ ಕಳಿಸ್ತಾರೆ. ಹೆಚ್ಚುವರಿ ಆದರೆ ಸಿಂಧೂರಿಗೆ ಕಳಿಸ್ತೀವಿ. ತಾವ ಆಟೋದವ್ರು ಬರ್ತಾರೆ, ನಮ್ಮ ಒಂದು ಇಷ್ಟು ಬಿಟ್ಟು ಅವ್ರಿಗೆ ಕೊಟ್ಟು ಇವ್ರು ಬಿಟ್ಟು ಹಾಕೊಂಡು ಹೋಗ್ಬಿಡ್ತಾರೆ. ಬಾಕ್ಸ್ ಅವರೇ ತಂದು ಕೊಡ್ತಾರೆ ಬಾಕ್ಸ್. ನಾವು ತಂದ ಕೂಲ ತಗೊಂಡು ಹೊರದು ಬಿಟ್ರೆ ಕ್ವಾಲಿಟಿ ಮಾಡ್ಬೇಕ್ರಿ. ನಮ್ಮ ಹೊಲನ ಕ್ವಾಲಿಟಿ ಒಂದು 1 ತಿಂಗಳ ತನಕ ಕ್ವಾಲಿಟಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಗ ಸೆನಿಂಗ್ ಬರ್ತತ್ತರ ಅದು. ಒಂದು ಅವ್ ಬಂದಾಗ ನೀಟಾಗಿ ಜೋಡಿಸ್ಕೊಂಡು ದಪ್ಪ ಪಪ್ಪ ಇದ್ರ ಬೇರೆ ಕಡೆ ದಪ್ಪ ಅಂದ್ರೆ ಒಂದೊಂದು ಮರ್ತು ಹೋಗ್ಬಿಟ್ಟಿರ್ತಾವ. ಸೈಜ್ ಬೇರೆ ಬೇರೆ ಮಾಡ್ತೀರಾ? ಹಾ, ಬೇರೆ ಬೇರೆ ಇದು ಮಾಡ್ತೀವ್ರಿ, ಕ್ವಾಲಿಟಿ ಮಾಡ್ತೀವಿ. ಕ್ವಾಲಿಟಿ ಮಾಡಿ ನೀಟಾಗಿ ಜೋಡಿಸಿ ಅದು ಕೊಟ್ರೆ ಅವರು ನಮ್ಗೆ ಇಷ್ಟ 500-400 ರೂಪಾಯಿ 500 ಮಾರ್ಕೆಟ್ಗೆ ಹೆಂಗ್ ಹೆಂಗ್ ಇರ್ತೈತೆ ಹಂಗ್ ಕಳಿಸ್ತಾರೆ. ಸೇನಿಂಗ್ ಇತ್ತಪ್ಪ ಅಂದ್ರೆ ರೇಟ್ ಜಾಸ್ತಿ ಇರ್ತೈತಿ. ಅವು ಏನಪ್ಪ ಚಲೋ ಬೀಜ ತಂದು ಹಾಕ್ಬೇಕ್ರಿ. ಅದು ಹೆಂಗೆ ಲೆಕ್ಕ? ಅದು ಪುಟ್ಟಿಗೆ ಲೆಕ್ಕನ ಅಥವಾ? ಇಲ್ಲ ಸರ್, ಬಾಕ್ಸ್ ಬಾಕ್ಸ್ಗೆ. ಪುಟ್ಟಿ ತಗೊಂಡೋಗಿ ಕಟ್ಟಿ ಪಟ್ಟಿ ಬಾಕ್ಸ್ ಬಂದ್ಬಿಡ್ತಾವ. ಬಾಕ್ಸಲ್ಲಿ ಎಷ್ಟು ಕೆಜಿ ಇರ್ತದೆ? ಒಂದು ಸುಮಾರು ಒಂದು 15-16-20 ಕೆಜಿ ಅಂತ ಬರ್ತಾರೆ. ನಿಮ್ಮ ಪುಟ್ಟಿಗಳು 15 ಕೆಜಿ ಬರ್ತಾರೆ? 15 ಕೆಜಿ ಇರುತ್ತೆ ಅಂತ ಹೇಳ್ಕೊಳ್ಳಿ. ಹೌದಾ? ಒಂದು ಬಾಕ್ಸ್ ಎಷ್ಟು? ಒಂದು ಬಾಕ್ಸ್ ಸುಮಾರು 400 ರೂಪಾಯಿ ಇಡ್ರಿ. 500 ರೂಪಾಯಿ ಮಾರ್ತಾವ ಅಂದ್ರೆ 400 ರೂಪಾಯಿ ಇಡ್ರಿ. 400 ರೂಪಾಯಿ 400 ರೂಪಾಯಿ ಅಂತ ಇಟ್ಕೊಳ್ಳಿ. ದಿನಕ್ಕೆ ಎಷ್ಟು ಬಾಕ್ಸ್ ಆಗ್ತವೆ? ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಇರ್ತೀವಿ ಸರ್. 50 ಬಾಕ್ಸ್ ಬರ್ತವೆ. 50 ಬಾಕ್ಸ್ ಬರ್ತದೆ 2 ಎಕರೆಗೆ ಸರ್. 2 ದಿನಕ್ಕೆ ಮುಂದೆ 20,000 ರೂಪಾಯಿ ಆದಾಯ ಆರಾಮಾಗಿ ಸಿಗುತ್ತೆ. ಸೊ ತರಕಾರಿ ಒಂದು ಆದಾಯ ಲಾಭ ಗಳಿಕೆಯ ಮಾರ್ಗ. ಅದು ಮಾರ್ಗ ಅಂದ್ರೆ ಈ ಒಂದು ತಾನಲ್ಲಿ ನಾವು ಯಾರು ಈಗ ತಂಡಿಗೆ ಹಾಕಿರ್ತಾರಲ್ರಿ, ಅವ್ರು ಹೋಗ್ಬಿಡ್ತಾವ್ರಿ. ಯಾಕಂದ್ರೆ ಈ ಒಂದು ತನ್ನಿಗೆ ವಾತಾವರಣಕ್ಕೆ ಹೋಗಲ್ಲ. ಈ ಒಂದು ರಾಸಾಯನಿಕ ಬಿಟ್ಟು ನಾವು ಈ ರಾಸಾಯನಿಕ ಅಂದ್ರೂ ನಾವು ಮೊದಲು ಈ ರೀತಿ ನಾವು ಕುರಿ ಎಲ್ಲ ತಬ್ಬು ಸಿದ್ಧತೆ ಮಾಡ್ಕೊಂಡ್ರೆ ಮಾತ್ರ 50 ಬಾಕ್ಸ್ ಸರಿಬಹುದು. ಇಲ್ಲ 2-3 ಬಾಕ್ಸ್ಗಿಂತ ತಟ ಆಗಲ್ಲ, ಕೂಲಿ ಆಳು ಗಂಟೆ ಆಗ್ತೈತಿ. ಕಟಾವ್ ಮಾಡೋದಕ್ಕೆಲ್ಲ ಆಳುಗಳನ್ನ ಡಿಪೆಂಡ್ ಬರ್ ಸರ್. ಒಂದು ಬಾಕ್ಸ್ ಇರ್ತವಲ್ರಿ ಬ್ಲೇಡ್, ಆ ಬ್ಲೇಡ್ ತಗೊಂಬಂದ್ಬಿಟ್ಟು ಅವರು ತುಂಬು ಒಂದು 2-4 ಇಂಚ್ ಬಿಟ್ಟು ಕೊಯ್ಬೇಕ್ರಿ. ಅದು ಅದು ಕಡ್ಡಿ ಹಿಂಗ ಕಾಣ್ತಿರ್ಬೇಕು ಅಂದ್ರೆ ಅದು ಕಡ್ಡಿ ಬತ್ತದ ಮ್ಯಾಕ ಕಾಯಿ ಬಾಡತ್ರಿ. ಈಗ ಅದನ್ನ ಬಿಟ್ಟು ನಾವು ಕಟ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಉದ್ದುದ್ದು ಬಿಟ್ಟು ಕಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ಹೋದ್ರೆ ಬಾಡಂಗಿಲ್ಲ. ಅದು ಬಾಡಂಗಿಲ್ಲ. ಆಮ್ಯಾಕ ಬಿಡಿಸೋರಿಗೆ ಯಾವ ರೀತಿ ಕೂಲಿ ಕೊಡ್ತೀರಿ? ಕೂಲಿ 100 ರೂಪಾಯಿ ತಗೊಂತಾರ್ರಿ, 300 ರೂಪಾಯಿ ಒಂದು ದಿವಸಕ್ಕೆ. ಅಂದ್ರೆ 3 ಗಂಟೆಯಿಂದ 6 ಗಂಟೆವರೆಗೆ ಆರು ಗಂಟೆ ನೂರು ರೂಪಾಯಿ ತಗೊಳ್ತಾರೆ. ಒಂದು ನೂರು ರೂಪಾಯಿ ತಗೊಳ್ತಾರೆ. ಒಂದು ಎರಡು ಎಕರೆ ಇರ್ಬೇಕಾದ್ರೆ ಸುಮಾರು ಹತ್ತು ಆಳು ಬೇಕು. ಒಂದು ಸಾವಿರ ರೂಪಾಯಿ ಬೇಕಾಗ್ತದೆ. ಹತ್ತು ಆಳು ಬೇಕು. ಒಂದು ಎಂಟು ಮಂದಿ ಇರಕ ಇಬ್ರು ತಂದು ಕೊಡಕ್ಕೆ ನಾವು ಪಟ ಪಟ ದೋಡಿಸ್ಬಿಡ್ತೀನಿ. ಅವ್ರು ಎರಡು ದಿನಕ್ಕೆ ಒಂದ್ಸಲ ಬೇಕೇ ಬೇಕು ಅವ್ರು ಬೇಕೇ ಬೇಕು. ಬಡನ ಎಂಟು ಮಂದಿ ಬಂದರು, ಆರು ಮಂದಿ ಬಂದ್ರಪ್ಪ ಅಂದ್ರೆ ಗಂಗಾವತಿ ಮಾರ್ಕೆಟ್ಗೆ ಎಷ್ಟಕ್ಕೆ ಅಷ್ಟು ಕಳಿಸ್ಕೊಂಡು ಮತ್ತೆ ಮುಂಜಾನೆ ಸ್ವಲ್ಪ ಎಂಟು ಗಂಟೆ ಒಳಗೆ ಹರ್ಕೊಂಡು ತಾವರಗೇರಿ ಕನಗಿದ್ದು ನಾವು ಕಳ್ಸ್ಕೊಂಡು ಇದೆಲ್ಲ ಒಂದು ಮೂರು ತಿಂಗಳು ನೆಟ್ ಬರ್ತಾನೆ ಇರ್ತದೆ. ಒಂದು ಒಂದು ತಿಂಗಳ ದೀಡ್ ತಿಂಗಳು ಸ್ಟಾರ್ಟ್ ಆದದ್ದು ಮತ್ತೆ ಇನ್ನೊಂದು ದೀಡ್ ತಿಂಗಳು ತಾನೆ ನಡೀತಾ ಅಂದ್ರೆ ದೀಡ್ ತಿಂಗಳು ಕಂಟಿನ್ಯೂ ಒಂದೂವರೆ ತಿಂಗಳು ನಿಮಗೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಇರ್ತೈತೆ ಸರ್. ಕಂಟಿನ್ಯೂ ಬರ್ತೈತೆ ಒಂದೂವರೆ ತಿಂಗಳು. ಒಂದೂವರೆ ತಿಂಗಳು ಬರ್ತದೆ ಸರ್. ತೊಂಬತ್ತು ದಿನ, ತೊಂಬತ್ತು ದಿನ ಅಂದ್ರೆ ನಲವತ್ತೈದು ದಿನ ನಿಮಗೆ ಕಟಾವ್ ಇರ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಸರ್. ನಲವತ್ತೈದು ದಿನ ಇರ್ತದೆ. ನಲವತ್ತೈದು ದಿನ ಕಟಾವ್ ಇದ್ರೆ ಸಾಮಾನ್ಯವಾಗಿ ನಿಮಗೆ ಅಂದಾಜ್ ಎಷ್ಟು ಆದಾಯ ಸಿಗುತ್ತೆ ಟೋಟಲ್ ಆಗಿ ಎರಡು ಎಕರೆಗೆ? ನಿಮಗೆ ಎರಡು ಎಕರೆ ಸುಮಾರು ಒಂದು ಈ ರೀತಿ ಮಾಡಿದ್ರೆ ಒಂದು ಎರಡು ಲಕ್ಷ ರೂಪಾಯಿ ತಾನು ಸಿಗುತ್ತೆ ಸರ್ ನಮ್ಗೆ. ಅಲ್ಲ ಖರ್ಚು ಅಷ್ಟು ಬರ್ತದೆ, ಎಂಟೊಂಬತ್ತು ಲಕ್ಷ ರೂಪಾಯಿ ನಿಮಗೆ ಆದಾಯ ಬರ್ತದೆ. ಎಷ್ಟು ಬರ್ತೈತೆ? ಬರ್ತದೆ ಆಹಾರ ಒಂಬತ್ತರಿಂದ ಹತ್ತು ಲಕ್ಷ ಬರ್ತದೆ ಸರ್. ಬರ್ತದೆ ಆರಾಮ್ ಬರ್ತದೆ ಈ ರೀತಿ ಮಾಡೋದ್ರಿಂದ ಬರ್ತೈತೆ. ಅದೇ ಆಮ್ಯಾಕ ತಿಂಗ್ಳು ತಿಂಗ್ಳು ಸ್ಟಾರ್ಟಿಂಗ್ ಆಗ್ತಲ್ರಿ, ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ರೀ. ಬೀರ್ಕಾಂಪಚಾರ್ ಇರ್ಬೋದು, ಗೋಕೃಪಾಮೃತ ಭಾಳ ಏನು ಕೆಲಸ ಮಾಡ್ತಿರೋದು ಆ ಮಕ್ಕ. ಅದು ಒಂದು ಜೀವಾಮೃತ ಒಂದು ಭಾಳ ಒಳ್ಳೆ ಕೆಲಸ ಮಾಡ್ತದೆ. ಒಟ್ಟು ನಿಮ್ಗೆ ಹೀರಿಕಾಯಿ ಒಂದು ಮೂರು ತಿಂಗಳ ಅವಧಿಯ ಬೆಳೆ ಆಗಿತ್ತು, ಒಂದು ಹತ್ತೆರಡು ಲಕ್ಷ ರೂಪಾಯಿ ನೀವು ಆರಾಮ ಉಳಿತದೆ. ಯಾಕಂದ್ರೆ ಮೂರು ದಿವ್ಸಕ್ಕೆ ನಾಲ್ಕು ಸಲ ನಾವು ಬೇರೆ ಬೇರೆ ಬಿಡ್ತಾ ಇರ್ಬೇಕು. ಬಂದಾವಂತ ಬಿಟ್ರೆ ಎಣಿಸ್ತ ಬಂದಾಗ್ತಾರ. ಇದು ಬಂತು ಸ್ಟಾರ್ಟ್ ಆಯ್ತಪ್ಪ ನಿಮ್ಗೆ ಏನು ಚಿಂತೆ ಇಲ್ಲ ನಮ್ಗೆ ಬಾಯ್ ಕಾಯಕತ್ತೆ ಏನು ಬೇಡ್ಬಿಡು ಅಂದ್ರೆ ಅಷ್ಟು ಹಾಕಂತ ಮಾಡಿದ್ರೆ ಎಂಟು ದಿವಸದಾಗ ನಿಂತು ಬಿಡ್ತಾರೆ. ಒಳ್ಳೆ ನಾವು ತಿಪ್ಪಿಸ್ಬೇಕಾದ್ರೆ ಮತ್ತೆ ಎಂಟು ದಿವಸ ಬೇಕಾಗುತ್ತೆ ಮತ್ತೆ ಇಳಿವರಿ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕಲ್ಲಿ ಬಂದಾವಂತ ಬಿಡ್ಬಾರ್ದಾಗ ಕಂಟಿನ್ಯೂ ನಾವು ಬಂದ್ಬಿಡ ಡಿಕೊಂಬಿರ್ಬೋದು ಅದು ಇರ್ಬೋದು ಬಿಡ್ಕಂತ ಬಿಡ್ಕಂತ ಇರ್ಬೋದು. ಲಾಸ್ಟಿಗೆ ನಲವತ್ತೈದು ದಿವಸ ನಾವು ಅಂದ್ರೆ ಮೂರು ತಿಂಗಳು ಆದ್ಮ್ಯಾಕ ಮೂರು ತಿಂಗಳು ಆದ್ರೂ ಇನ್ನೂ ಗಿಡ ಸ್ವಲ್ಪ ಹಚ್ಚಿಗೆ ಪಚ್ಚಿಗಿತ್ತಪ್ಪ ಅಂದ್ರೆ ಇದು ನಡೆಯೋದಿಲ್ಲ. ಡಿಕಂಪೋಜರು ಜೀವಾಮೃತ ನಡೆಯಂಗಿಲ್ಲ. ಆ ಟೈಮ್ನಾಗ 1919 ಅಂತೇಳಿ ಒಂದು ಇದು ಬರುತ್ತೆ ಅಲ್ಲಿ ಹೋದ್ರೆ ಆ ಡ್ರಿಪ್ ಕೊಡ್ತಿರ್ಬೇಕು ಅವ್ರು. ನಾವು ಡ್ರಿಪ್ ಕೊಟ್ರೆ ಮತ್ತೆ ಚೈತನ್ಯ ಆಗಿ ಅದು ಒಂದು ಚೆನ್ನಾಗಿ ಬರ್ತದೆ ಮತ್ತೆ ಒಂದು 15 ದಿನ ಆಗತ್ತೆ ಈ ರೀತಿ ಆಗುತ್ತೆ ಸರ್. ಟೊಮೊಟೊ ಬೆಳೀತಾ ಇದ್ರಿ? ಹಾ ಟೊಮೊಟೊ ಸರ್, ಟೊಮೊಟೊ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಎಲ್ಲ ರೈತರಿಗೆ ಹೇಳಿ. ಟೊಮೊಟೊ ಅಂದ್ರೆ ಈಗ ಒಂದು December 15 ಹಚ್ಚಬಹುದು, ಲಾಸ್ಟಿಗೆ ಜನವರಿ ಮೊದಲನೇ ವಾರ ಅಂದ್ರೆ ಹಚ್ಚಬೇಕಾಗ. ಹಚ್ಕೊಂಡು ಜನವರಿ ಫೆಬ್ರವರಿ ಮಾರ್ಚ್ನಾಗ ಸ್ಟಾರ್ಟ್ ಆಗ್ತಾರೆ ಅಣ್ಣ. ಮಾರ್ಚ್ನಾಗ ಸ್ಟಾರ್ಟ್ ಆಗ್ತಪ್ಪಂದ್ರೆ ಹಣ್ಣು ಆಡಿ ಅದನ್ನ ಹೆಂಗೆ ಮಾಡ್ಬೇಕಂದ್ರೆ ಇದೇ ರೀತಿ ಇವೆಲ್ಲ ತಯಾರು ಮಾಡ್ಕೊಂಡು ಇದೇ ಮಾಡಿನಿ ಅದನ್ನು ಇದೇ ತಯಾರು ಮಾಡ್ಕೊಂಡು ಮಾಡೀನಿ. ಅದಕ್ಕೆ ಜೀವಾಮೃತ ಮತ್ತು ಡಿಕಂಪೋಜರ್ ಮತ್ತು ಗೋಕೃಪಾಮೃತ ನಾವು ಬುಡ್ಕ ಅಂತಿರ್ಬೇಕು. ಬಿಡು ಅದು ಚೆನ್ನಾಗಿ ಬರ್ತೈತೆ. ಚೆನ್ನಾಗಿ ಬಂದೈತೆ ಅಂದ್ರೂ ಮಾರ್ಕೆಟ್ನಲ್ಲಿ ನಾವು ರೇಟ್ ಬಿತ್ತಪ್ಪ ಅಂದ್ರೆ ಹೋಗಿ ಮಾರ್ಕೆಟ್ ನೋಡ್ಬೇಕು ನಾವು. ಗಂಗಾವತಿ ಮಾರ್ಕೆಟು ತಾವರಗಿರಿ ಕನಗಿರಿ ನಮ್ಮ ಹತ್ತಿರ ಹೋಗ್ತಾವಲ್ಲ ಆ ಮಾರ್ಕೆಟ್ ನೋಡ್ಕೋಬೇಕು ನಾವು. ಮಾರ್ಕೆಟ್ನಲ್ಲಿ ಮುಂಜಿನ ಟೈಮ್ನೇ ನಾವು ಹೋಗ್ಬೇಕು. ಮುಂಜಾನೆ ಟೈಮ್ ಯಾವ ಮಾಲ್ ಹೆಂಗೆ ಬಂದೈತೆ ಅಂತ ನೋಡ್ಕೋಬೇಕು. ನಾವು ಹಚ್ಚಿಗದವ ಕೆಂಪದವ ಹಣ್ಣು ಎಲ್ಲ ನೋಡ್ಕೋಬೇಕು. ಮಾರ್ಕೆಟ್ಗೆ ಎಲ್ಲರೂ ಅಂಗಡಿ ಪಟ ಪಟ ಆಡಾಡೋದ್ರಿಂದ ಅವ್ರೇನಾಗ್ತಾವ ಎಲ್ಲ ಕೆಂಪ್ಗೆ ಎಲ್ಲಾನು ಮತ್ತೆ ಡ್ವಾರಿ ತಪ್ಪ ಅಂದ್ರೆ ನಾವು ಹಂಗೆ ಬಿಡ್ಬೇಕಾದ್ರೆ ತೋಟ ಹಂಗ ಬಿಡ್ಬೇಕು ಹಂಗೆ ಕಂಟಿನ್ಯೂ ಹಂಗೆ ಗೊಬ್ಬರ ಅದು ಬಿಟ್ಕೊಂತ ಬಿಟ್ಕೊಂತ ಇಕ ಅಂತಿರ್ಬೇಕು. ಎಲ್ಲರೊಬ್ಬರು ಅರ್ಧಕ್ಕರ್ಧ ಡ್ವಾರಿ ಎಲ್ಲಾನು ಸ್ವಲ್ಪ ಹಣ್ಣು ತಪ್ಪ ಅಂದ್ರೆ ಕುರಿ ಬಿಟ್ಟು ಮೇಯಿಸ್ಬೇಕು ಅದನ್ನ ಗಿಡ ನೆನೆಸ್ಬಾರ್ದು. ಎಲ್ಲ ಕುರಿ ಬಿಟ್ಟು ಮೇಯಿಸಿಂದ ಕಟ್ ಮಾಡಬಾರ್ದು. ಮತ್ತೆ ಈ ರೀತಿ ನಾವು ಈ ಒಂದು ಜೀವಾಮೃತ ಪಾವರಮೃತ ಹಾಕೊಂಡು ಮತ್ತೆ ಎಡಿಗಿಡಿ ಎಲ್ಲ ರೆಡಿ ಮಾಡ್ಕೊಂಡು ಕಸ ಕಡ್ಡಿ ಮತ್ತೆ ಇದ್ರ ಕಿತ್ಕೊಂಡು ಮತ್ತೆ ಒಂದು ಬಿಟ್ಕಾ ಅಂತಿದ್ಬಿಟ್ಟಪ್ಪ ಅಂದ್ರೆ ಮತ್ತೆ ದೀಡ್ ತಿಂಗಳ ಮೇಲೆ ಸ್ಟಾರ್ಟ್ ಆಗ್ತಾರೆ. ಏಪ್ರಿಲ್ ಮೇದಾಗ ಸ್ಟಾರ್ಟ್ ಆಗುತ್ತೆ. ಮೇ ಜೂನ್ದಾಗ ನೀನು ಆರಾಮ್ ರೇಟ್ ಸಿಗ್ತೈತೆ. ಒಬ್ಬೊಬ್ರು ಏಪ್ರಿಲ್ದಾಗ ನಾವು ಹಚ್ಚಿದ್ರೆ ಬರ್ಬೋದಲ್ಲ ಅಂತಾರೆ. ಏಪ್ರಿಲ್ದಾಗ ನಾವು ಹಚ್ಚಿದ್ರಪ್ಪ ಅಂದ್ರೆ ಎಳೆ ಸಸಿ ಇರ್ತಾವ ಬಿಸಿಲಿಗೆ ಕರಗ್ತಾವ ಮಡ್ಗೋದು ನರಗಳೆಲ್ಲ ಹೋಗ್ಬಿಡ್ತಾವ. ಇದು ಬಲಿಷ್ಠವಾಗಿರ್ತೈತೆ. ಇನ್ನ ನಾನು ಸಾಕಷ್ಟು ಹಣ್ಣು ಬಿಡ್ತಂತ ಒಂದು ಕೆಪಾಸಿಟಿ ಇದ್ದಾಗ ನಾವು ಕುರಿ ಬಿಟ್ಟು ತಿನ್ಸ್ಬಿಟ್ರೆ ಇನ್ನೂ ಶಕ್ತಿ ಇರುತ್ತೆ. ಮತ್ತೆ ಗೊಬ್ಬರ ಹಾಕಿದ್ರೆ ಎದ್ದು ಮತ್ತೆ ಯಾಕದ್ದು ಹೂವು ಕಾಯಿ ಚಲವಾಗಿ ಬಿಸಿಲಿಗೆ ಏನಾಗಲ್ಲ. ಬಿಸಿಲಿಗೆ ಏನಾಗಲ್ಲ ಅಂದ್ರೆ ಮತ್ತೆ ಇದೇ ರೀತಿ ಬಿಟ್ಕೊಂತಿರ್ಬೇಕು. ಡ್ರಿಪ್ ಇರ್ಬೇಕು. ನೀರ್ ಬಿಟ್ಕೊಂಡ್ರೆ ಮತ್ತೆ ಬಾಡಿ ಬಿಡುತ್ತೆ ಗಿಡನ ಬಾರ್ದು. ನೀರು ಹರಿಸ್ಬಾರ್ದು, ಹರಿಸ್ಬಾರ್ದು ಮತ್ತೆ ಡ್ರಿಪ್ ನಿಮ್ಮ ಮುಖಾಂತರ ಇರ್ಬೇಕು. ಈ ರೀತಿ ಮಾಡೋದ್ರಿಂದ ಅದಂತೂ ಮಸ್ತ್ ಲಾಭ. ಆ ಟೈಮ್ನಾಗ ಹೋದ್ರ ಸಹ ದೊಡ್ಡ ಲಾಭ ಆಯ್ತು ಎಲ್ಲರಿಗೆ. ಟೊಮೊಟೊ ಹೇಗಿದೆ ಬೆಲೆ ಈಗ? ಈಗ ಕಡಿಮೆ ಐತೆ ಸರ್. ಏನಿಲ್ಲ, ಒಂದು 100-200 ರೂಪಾಯಿ ಒಂದು ಬಾಕ್ಸ್ ಐತೆ ಅಷ್ಟೇ. ಅಷ್ಟೇ ಏನಿಲ್ಲ ಏನಿಲ್ಲ. ಎಷ್ಟು ಎಕರೆ ಹಾಕಿದ್ದೀರಿ ಟೊಮೊಟೊ ನೀವು? ಒಂದು ಎಕರೆ ಸರ್. ಒಂದು ಎಕರೆ ಹಾಕಿದ್ದೀರಿ ಸರ್. ಎಷ್ಟು ಬಾಕ್ಸ್ ಬರುತ್ತೆ ಡೈಲಿ? ಒಂದು ಡೈಲಿ ಇಲ್ಲರಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಒಂದು 50 ಬಾಕ್ಸ್ ಬರ್ತೈತೆ ಸರ್. ಫಸ್ಟಿಗೆ ನಾವು ಮಾರ್ಚ್ ತಿಂಗಳದಾಗ ಹಾಕೋದ್ರೆ 50 ಬರ್ತೈತೆ ರೀ. ನೆಕ್ಸ್ಟ್ ನಾವು ಕುರಿ ಪರಿ ತಿನ್ನಿಸಿ ಏನೇನು ಮಾಡಿ ಮತ್ತೆ ಚಿಕಿತ್ಸೆ ಒಂದಿನ ಬಿಟ್ಟು ಒಂದಿನಕ್ಕೆ ನಿಮಗೆ 10,000 ರೂಪಾಯಿ ಆದಾಯ ಆರಾಮ ಆರಾಮಾಗಿ. ಈ ಕಡಿಮೆ ಬೆಲೆ ಇದ್ದು ಕಡಿಮೆ ಬೆಲೆ ಇದ್ರು 10,000 ರೂಪಾಯಿ ಲಾಭ ಸಿಗ್ತೈತೆ ಅಂದ್ರೆ ನಾವು ಕುರಿ ಬಿಟ್ಟು ಮೇಯಿಸ್ಬೇಕು. ಯಾಕಂದ್ರೆ ಮುಂದೆ ಆರಾಮ್ ರೇಟ್ ಸಿಗ್ತೈತಿ, ರೇಟ್ ಸಿಗ್ತೈತಿ, ರೇಟ್ ಸಿಗ್ತೈತಿ. ಗಿಡನ ಸೇನಿಂಗ್ ಇರ್ತಾವ, ಕಪ್ ಇರ್ತಾವ. ಕುರಿ ಬಿಟ್ಟು ಮೇಯಿಸೋದ? ದನ ಬಿಡಬಾರ್ದ್ರಿ, ಕುರಿ ಎಷ್ಟ ಬಿಡ್ಬೇಕು? ಟೊಮಟೊ ಹೊಲದಲ್ಲಿ, ಹೊಲದಲ್ಲಿ ಬಿಟ್ಬಿಟ್ರೆ ಕಾಯಿ ತಪ್ಪಲಾಗೆಲ್ಲ ಎಲ್ಲ ತಿಂದ್ಬಿಡ್ತಾರ. ತಿಂದಾಗ ಬಡ್ಡಿ ಬೇರೆ ಅಷ್ಟ ಉಳ್ಕೊಂಡಿರ್ತೈತೆ, ಮತ್ತೆ ಎಡಿ ಚಿಗಿತೈತೆ, ಮತ್ತೆ ಚಿಗಿತೈತೆ. ಚಿಗಿದ್ರು ಬಿಸಿಲಿನ ಕಿರಣಕ್ಕ ಏನಾಗಲ್ಲ, ಬಿಸಿ ಗಾಳಿಗೆ ಏನಾಗಲ್ಲ. ಅಂದ್ರೆ ನಾವು ಡ್ರಿಪ್ಪಿನ ಮುಖಾಂತರ ಬಿಡ್ಬೇಕು. ಡ್ರಿಪ್ಪಿನ ಮುಖಾಂತರ ನಾವು ಬಿಡ್ಲಿಕ್ಕ, ನಾವು ಹರಿ ನೀರು ಬಿಟ್ರು ಆಮ್ಯಾಕ ನಾವು ಡ್ರಿಪ್ಪಿನ ಮುಖಾಂತರ ಕಂಟಿನ್ಯೂ ಮಾಡ್ಬೇಕು. ಇದು ಹಂಗೆ ಕಂಟಿನ್ಯೂ ಇರ್ತದೆ? ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀರಾ ನೀವು ಈ ಬೆಳೆನ? ಕಷ್ಟವಾಗದ ಕಂಟಿನ್ಯೂ. ಅಲ್ಲಲ್ಲ ಅಲ್ಲಲ್ಲ, ಈ ಟೊಮೊಟೊ ಬೆಳೆ ಎಷ್ಟು ತಿಂಗಳು ಬರ್ತಾನೆ ಇರ್ತದೆ? ಅದು ಒಂದು 3 ತಿಂಗಳು ಬರ್ತದೆ ಸರ್. ಬರ್ತದೆ, ಆಮೇಲೆ ಬೆಳೆ ಕೆಡಿಸ್ಬಿಡ್ತೀರಿ? ಕೆಡಿಸ್ಬಿಡ್ತೀವಿ ತಾವ. ಅಂದ್ರೆ ಕಳಿಸಕಬೇಕ್ರ ಅವ್ನು ಪೂರ್ತಿ ಆದಾಗ ಸಣ್ಣ ಸೈಜ್ ಬಂದ್ಬಿಡ್ತಿರೋದು ಕಾಯಿ. ಸಣ್ಣ ಸೈಜ್ ಬಂದ್ರೆ ಮತ್ತೆ ಮಂದಿ ಎಲ್ಲರೂ ದೊಡ್ಡ ಸೈಜ್ ತಂದಿರ್ತಾರ, ನೀವು ನೋಡೋದಕ್ಕೆಲ್ಲ ಕಡಿಸಿ ನಾವು ಹತ್ತಿ ಬೆಳೆ ಹಾಕ್ಬೋದು, ಹತ್ತಿ ಸಿಗುತ್ತೆ. ಅಲ್ಲ, ಈಗ ಟೊಮೊಟೊ ಬೆಳೆಗೆ ನೀವು ಕುರಿ ಮೇಯಿಸ್ಬೇಕು ಅಂತೀರಲ್ಲ, ಯಾವಾಗ ಮೇಯಿಸ್ತೀರಿ ನೀವು? ಬೆಳೆನೆ ತಿನ್ಸ್ಬೇಕಾ? ಬೆಳೆನೆ ತಿನ್ಸ್ಬಿಡ್ಬೇಕು. ಯಾವಾಗ ತಿನ್ನಿಸ್ತೀರಿ ಅದನ್ನ? ಅದು ಏಪ್ರಿಲ್ ತಿಂಗಳಾಗ ಏನಾರ ನಮ್ಗೆ ರೇಟ್ ಬರ್ಲಿಕ್ಕೆ ರೀ. ಏಪ್ರಿಲ್ ಮೊದಲನೇ ವಾರ, ಮಾರ್ಚ್ ಕೊನೆ ವಾರ, ಏಪ್ರಿಲ್ ಮೊದಲನೇ ವಾರದಾಗ ಏನಾರ ರೇಟ್ ಮಾರ್ಕೆಟ್ನ ನೋಡಿ ಕಂಪನ ಹಣ್ಣು ಎಲ್ಲಿದ್ರೆ ಹಂಗ ಕಂಟಿನ್ಯೂ ಮಾಡಿದ್ರೆ ಒಂದು 500 ರೂಪಾಯಿ 400 ರೂಪಾಯಿ ಬಾಕ್ಸ್ ಸಿಗ್ತೈತಿ. ಅದು ರೇಟ್ ಈ 100, 200, 100, 200 ಎಲ್ಲರೂ ಬಂದ್ಬಿಡ್ತಾವಲ್ರಿ. ಯಾಕೆ ಬರ್ತಾವಂದ್ರೆ ಮಂದಿ 100 ರೂಪಾಯಿ ಬಾಕ್ಸ್ ಮಾರ್ಕೆಟ್ಗೆ ತಪ್ಪಂದ್ರೆ ಒಂದು 70-80 ರೂಪಾಯಿ ಖರ್ಚು ಬರ್ತದೆ, 20 ರೂಪಾಯಿ ಲಾಭ ಬಾಕ್ಸಿಗೆ ಎಷ್ಟ ಉಳಿತಿರ್ತೈತೆ ಅವಾಗ ಅವರಿಗೆ. ಆ ಟೈಮ್ನಾಗ ಏನು ಮಾಡ್ಬೇಕಂದ್ರೆ 20 ರೂಪಾಯಿ ಮಕ್ಕ ನೋಡ್ಬಾರ್ದು ನಾವು, ನಮ್ಗಳದು 20 ರೂಪಾಯಿ. ಅವಾಗ ಆ ಟೈಮ್ನ ಕುರಿ ಬಿಟ್ಟಪ್ಪ ಅಂದ್ರೆ ಒಳ್ಳೆ ನೆಕ್ಸ್ಟ್ ಒಂದು 2 ದಿವಸ 3 ದಿವಸ ತಿನ್ಸ್ಬಿಡ್ಬೇಕು ರೀ. ತಪ್ಪಲೆಲ್ಲ ಆದ್ಮ್ಯಾಕೆ ಆತ ಅವ್ರನ್ನ ಬಿಡಿಸ್ಬಾರ್ದು, ದನ ಮಾತ್ರ ಬಿಡಿಸ್ಬಾರ್ದು. ತುಳಿದಾಡ್ಬಿಡ್ತಾರೆ ಶೆಡ್ ಅಂತೇಳಿ, ಅವರು ಕುರಿ ಬಿಟ್ಟದ್ದು ಅದಕ್ಕೆ ಶೆಡ್ ಹೊಡಕ್ ಹೋಗ್ತಾರೆ. ಬೇಡಪ್ಪ ಬೇರೆ ಕಡೆ ಅಲ್ಲಿ ಬಗ್ಲಾಗ ನಮ್ಮ ಹೊಲ ಇರ್ತಾವಲ್ರಿ ಅಲ್ಲಿ ಹೊಡಿಸ್ಬೇಕು, ಅದ್ರಾಗ ಹೊಡ್ಬಾರ್ದು. ಅಲ್ಲಿ ಅಡಿಗೆ ಪಡಿಗೆ ಮಾಡ್ಕೊಂತ ಅವ್ನು ಸುಟ್ಟು ಬಿಡ್ತಾರೆ, ಮಕ್ಕನಾಗ ಜಾಗ ಮಾಡ್ಕೊಂಡು ಕಿತ್ತು ಬಿಡ್ತಾರೆ. ಅವು ತಪ್ಪಲೆಲ್ಲ ಆದ್ಮ್ಯಾಕ ಅವ್ನು ಬಿಡಿಸಿ ಮತ್ತೆ ನೀರು ಬಿಟ್ಟು ಮತ್ತೆ ನಾವು ಕುಂಟು ಪಂಟಿ ಎರಡೇ ಕುಂಟು ಮತ್ತೆ ಅದೇ ಬೆಳೆಯಲ್ಲೇ ಬೆಳೀತದೆ, ಅದೇ ಬೆಳೆಯಲ್ಲೇ ಬೆಳಿತೈತಿ. ಅದು ಉದ್ದನ ಬಿದ್ದರೆ ಸ್ವಲ್ಪ ಒಡ್ಡಿಗೆ ಹಾಕಬೇಕು, ಬೆಳೆನ ಒಡ್ಡಿಗೆ ಹಾಕೊಂಡು ನಡ್ಬಾರ್ಕಲ್ಲ ಹೊಡ್ಕೊಂಡು ಗೊಬ್ಬರ ಮತ್ತೆ ಅದ ಮತ್ತೆ ಡಿಕಂಪೋಸರ್ ಆಗಲಿ. ಬೆಲೆ ಬಿದ್ದೋಗಿದ್ರೆ ಬೆಲೆ ನೀವು ಅದನ್ನ ಕಟ್ ಮಾಡಿ ಮಾರಾಟ ಮಾಡೋದಕ್ಕಿಂತ ಕುರಿಗೆ ಮೇಯಿಸಿ ಬಿಡ್ತೀರಿ? ಕುರಿ ಮೇಯಿಸಿ ಒಳ್ಳೆ ನಮ್ಗೆ ಮೇ ಜೂನ್ ದಲ್ಲಿ ಸ್ಟಾರ್ಟ್ ಆಗ್ತಾರೆ, ಒಳ್ಳೆ ಬೆಲೆ ಸಿಗ್ತದೆ. ಒಳ್ಳೆ ಬೆಲೆ ಸಿಗ್ತದೆ ಅಂದ್ರೆ ಇಳುವರಿ ಕಡಿಮೆ ಬರ್ತೈತೆ ಅವಾಗ. ಯಾಕಂದ್ರೆ ಬ್ಯಾಸಿಗೆ ನಾವು ಎಂತ ನಾವು ಮಾಡಿದ್ರು ವಾತಾವರಣ ಬಿಸಿಲಿನ ಸಾಕ ಕಡಿಮೆ ಆಗ್ತದೆ, ಕಡಿಮೆ ಆದ್ರೆ ತಿಂತಲ್ಲಿ ರೇಟ್ ಇರ್ತೈತೆ. ಈಗ 50 ಬಾಕ್ಸ್ ಬರೋದಾವ 15 ಬಾಕ್ಸ್ 10 ಬಾಕ್ಸ್ ಬಂದ್ರೆ ಎಷ್ಟು ದೊಡ್ಡ ಲಾಭ. ಕೂಲಾಳಿಯಲ್ಲಿ ಕಡಿಮೆ ತಿಂತೈತೆ, ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಡಿಮೆ ಆಗತ್ತೆ, ಈ ರೀತಿ ಬರ್ತದೆ ಸರ್. ಸೊ ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಒಂದ್ ಸ್ವಲ್ಪ ನೀರಾವರಿ ಮೂಲ ಇತ್ತು ಅಂದ್ರೆ ತರಕಾರಿ ಬೆಳೆಗಳನ್ನ ಬೆಳೆದ್ರೆ ಲಾಭದಾಯಕ, ಕೈ ತುಂಬಾ ಕಾಂಚಾಣ, ಆರಾಮ್ ಸಿಗುತ್ತೆ. ಈ ಟೈಮ್ನಾಗ ಅದನ್ನ ಸಿಗುತ್ತೆ, ಈ ಟೈಮ್ನಾಗ ಹಾಕಂತ ರೈತರದು ಹಿರಿ ಬೆಳೆ ಆಗ್ಲಿ ಟೊಮೆಟೊ ಆಗ್ಲಿ. ಇದೊಂದು ರಾಸಾಯನಿಕ ನಾವು ಹಿರಿ ಬೆಳೆ ರಾಸಾಯನಿಕ ಏನಕ್ಕೆ ನಾವು ಎಣ್ಣೆ ಪಣ್ಣೆ ಹೊಡೆದ್ರೆ ಅದರಲ್ಲಿ ಇನ್ನೊಂದು ನಾವು ಕಂಡಿಡ್ದೀನಿ ರೀ. ಇದು ಆಸ್ಪೇಟ್ ಅಂತ ಏನು ಪುಡಿ ಇರ್ತೈತಲ್ರಿ, ಆಸ್ಪೇಟ್ ಅಂತ ಬರ್ತಲ್ರಿ, ಅದಂದ್ರೆ ಅದಕ್ಕೆ ಎಲ್ಲಿ ಸಿಗುತ್ತೆ? ಎಲ್ಲೆಲ್ಲಿ ಸಿಗುತ್ತೆ ಆಸ್ಪೇಟ್? ಅದೇನು ಮಾಡ್ತೀರಿ? ಅದು ಬೆಳೆಗಳಿಗೆ ಸಿಂಪಲ್, ರೋಗ ಬಂತು ಕೀಟ ಬಂತು ಎಲ್ಲ ಮೇಳದಕ್ಕೆ ಒಂದು 10 ಗ್ರಾಮ್ 5 ಗ್ರಾಮ್ ಹಾಕಿ ಬೆಳೆಗಳಿಗೆ ಸಿಂಪರಣೆ ಮಾಡ್ತೀವಲ್ರಿ ರೈತರು. ಅದು ಬಿರ್ಸಿ ಬರಕತ್ತಾರ ಇತ್ತೀಚೆಗೆ ರೀ, ಹತ್ತಿಗೆ ಹತ್ತಿ ಅದು ಹತ್ತಿ ನಮ್ಮ ಹತ್ತಿ ಕ್ರಾಶ್ನಾಗ ಕೊಡ್ತಿರ್ತಾರ, ಆಸ್ಪೇಟ್ ಪುಡಿ ಹಾಕಿದ್ರೆ ಹೊಡ್ತಾರೆ, ಬರೀ ಅದನ್ನ ಟೈಗರ್ ಮಕ್ಕಳು ಕೂಡ ಅಂತಿರ್ತಾರ, ಹಾಕಿದ್ರೆ ಹೊಡೆದ್ರೆ ಹಾಕಿದ್ರೆ ನೋಡ್ರಿ ಅಂತಿರ್ತಾರ. ಹೆಂಗ್ ಹೊಡಿತೀವಿ? ಬಿರ್ಸಿ ಬರ್ತೀವಿ ಹೇಳಿ, ಬಿರ್ಸಿ ಅಂದ್ರೆ ಕಾಂಡನ ಬಿರ್ಸಿ ಬಂದ್ಬಿಡ್ತೈತಿ. ಇನ್ನ ಸಾಪು ಮತ್ ಕಾರ್ಬನ್ ಡೈಜಮ್ ಅದನ್ನ ಬಳಸಬಾರ್ದು, ಆಸ್ಪೇಟ್ ಪುಡಿ ಬಳಸಬಾರ್ದು. ಆಸ್ಪೇಟ್ ಪುಡಿ ಬಳಸಿದ್ರೆ ಕಡಿಮೆ ಬಳಸ್ಬೇಕು, ಜಾಸ್ತಿ ಬಳಸಬಾರ್ದು. ಸ್ವಲ್ಪ 1 ಗ್ರಾಮ್ 1/2 ಗ್ರಾಮ್ 1 ಗ್ರಾಮ್ ಬಳಸ್ಬಹುದು. ಅವು ಹೆಚ್ಚು ಬೆಳೆಸಿ ಬಿರಿಸಿ ಬಂದ್ಬಿಡ್ತೀವಿ. ತೊಗರಿಗೆಲ್ಲ ನಾವು ಕಾಯಿ ಇದ್ದಾಗ ರೀ, ಈಗ ಬಂದಿರ್ತ ಕಾಯಿ ಹುಳ ಬಾಂಧವ ಅಂತ ಮತ್ತೆ ಆಸ್ಪೇಟ್ ಎಲ್ಲ ಹೊಡಿತಿರ್ತಾರಲ್ಲ, ಕಾಯಿನ ಹಿಡಿದು ಬಿಡ್ತಾರೆ ಬಿರುಸಾಯಿ. ಈಗ ಮಾರುತಿ ನಾಯಕ್ ಅವರ ಕುಟುಂಬದ ಬಗ್ಗೆ ಹೇಳಿ, ಮಕ್ಕಳು ಏನ್ ಮಾಡ್ತಿದ್ದಾರೆ? ಮಕ್ಕಳು ನಮ್ಮ ಇಂಜಿನಿಯರ್ ಬೆಂಗಳೂರಲ್ಲಿ, ಸೈನ್ಸ್ ಮಾಡಿ ವಿದ್ಯಾನಿಕೇತನ ಗಂಗಾವತಿ ಜುಲೈನಗರ. ಸಾಮಾನ್ಯ ಕೃಷಿಕರಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ, ಮಕ್ಕಳು ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೆ. ಈಗ ಒಬ್ಬ ಮಗ ಇನ್ನೊಬ್ಬ ಮಗ ಓದ್ತಾ ಇದಾರ? ಓದ್ತಾ ಇದ್ದೇನೆ, ಪಿಯುಸಿ ಸೆಕೆಂಡ್ ಇಯರ್ ಓದ್ತಾರೆ. ಒಳ್ಳೆದು ಮಾರುತಿ ನಾಯಕ ದೊರೆಯವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ. ಒಬ್ಬ ರೈತ ಜಾಗೃತಿಯಿಂದ ಎಚ್ಚರಿಕೆಯಿಂದ ಲಾಭದಾಯಕವಾಗಿರ್ತಕ್ಕಂಥ ಈ ತರಕಾರಿ ಬೆಳೆಗಳನ್ನು ಮಾಡಿದರೆ ಆರ್ಥಿಕವಾಗಿ ಸಾಕಷ್ಟು ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಒಂದು ಉದಾಹರಣೆ. ನಿಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಎಲ್ಲರಿಗೆ ನಮಸ್ಕಾರ ಸರ್. ಇದುವರೆಗೆ ಗ್ರಾಮಾಂತರಕ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಶ್ರೀ ಮಾರುತಿ ನಾಯಕ್ ದೊರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.